ಅದನ್ನ ಹಾಗೆ ಆದ್ರೂ ಅದನ್ನ ತುರ್ದು ಬಿಟ್ಟು ಕೂಡ ಮಾಡಬಹುದು. ಹಬೆಯಲ್ಲಿ ಬೇಯಿಸ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು, ಅಥವಾ ಅದನ್ನ ತುರ್ದು ಬಿಟ್ಟು ಸಣ್ಣ ಸಣ್ಣದಾಗಿ ತುರ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಂಡು ನಾವು ಚಟ್ನಿ ಕೂಡ ತಯಾರಿಸಬಹುದು. ಮತ್ತೆ ಮೊಸರಿನ ಜೊತೆ ಬೆರೆಸ್ಕೋಬಹುದು, ಮೊಸರಿನ ಜೊತೆ ಸೇರಿಸಿ ಮೊಸರಿನ ಚಟ್ನಿ ಕೂಡ ತಯಾರಿಸ್ಕೋಬಹುದು. ಹೀಗೆ ವಿವಿಧ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನ ನಾವು ನೆಲ್ಲಿಕಾಯಿಯನ್ನು ಬಳಸಿಕೊಂಡು ತಯಾರಿಸಬಹುದು. ಒಳ್ಳೆಯದು ಸವಿತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೆಟ್ಟದ ನೆಲ್ಲಿಕಾಯಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಈ ಬೆಟ್ಟದ ನೆಲ್ಲಿಕಾಯನ್ನು ಬಳಸಿಕೊಂಡು ಯಾವ್ಯಾವ ರೀತಿಯಾದಂಥ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ನೆಲ್ಲಿಕಾಯಿಯ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಸವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ರೈತರು ಸಂತೋಷವಾಗಿದ್ದಾರೆ, ಜನರು ಆಶಾದಾಯಕವಾದ ಬದುಕನ್ನು ಅನುಭವಿಸುತ್ತಿದ್ದಾರೆ, ಶುದ್ಧವಾದ ವಾತಾವರಣವಿದೆ, ಆಹಾರವಿದೆ ಹಾಗೂ ಪರಿಸರ ಕೂಡ ಶುದ್ಧವಾಗಿದೆ. ಭಾರತವು ವಿಶ್ವಕ್ಕೆ ಗುರುವಾಗಲು ಇದು ಪ್ರಶಸ್ತವಾದ ಸಮಯ. ಪ್ರತಿ ವರ್ಷವೂ ಬೆಳೆ ಬೆಳೆದು ಫಸಲನ್ನು ಉಪಯೋಗಿಸಿದ ನಂತರ ಉಳಿದ ಅವಶೇಷಗಳನ್ನು ಸುಡುವುದರಿಂದ ರಾಷ್ಟ್ರ ರಾಜಧಾನಿಯಾದ ದೆಹಲಿಯಲ್ಲಿ ಪರಿಸರ ಮಾಲಿನ್ಯವಾಗುತ್ತಿದೆ. ಮಣ್ಣಿನ ಸತ್ವ ನಾಶವಾಗುವುದರ ಜೊತೆಗೆ ಆರೋಗ್ಯದ ತೊಂದರೆಗಳು ಉಂಟಾಗುತ್ತಿದೆ. ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಬೆಳೆಗಳ ಅವಶೇಷವನ್ನು ಸುಡುತ್ತಿದ್ದಾರೆ. ಈ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ನಗರ ವಾಸಿಗಳನ್ನು ಈ ಪರಿಸರ ಮಾಲಿನ್ಯದಿಂದ ರಕ್ಷಿಸಲು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಈ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ಇದರಲ್ಲಿ ಫಸಲ್ ಅವಶೇಷ್ ಪ್ರಬಂಧನ್ ಯೋಜನೆ ಕೂಡ ಒಂದು. ಪರಾಲಿ ಕಾಟನೆ ಸೆ ಲೇಕರ್ ಉಸ್ಕೆ ನಿಸ್ತರಣ ಕೆ ಲಿಯೆ ಜೋ ನಯಿ ವ್ಯವಸ್ಥಾ ಬನ್ ರಹಿ ಹೈ, ನಯಿ ಮಶೀನೆ ಆ ರಹಿ ಹೈ, ಟ್ರಾನ್ಸ್ಪೋರ್ಟೇಷನ್ ಕೆ ಲಿಯೆ ನಯಿ ಸುವಿಧಾ ಬನ್ ರಹಿ ಹೈ, ಜೋ ಯೇ ನಯೆ ಜೈವಿಕ ಇಂಧನ್ ಪ್ಲಾಂಟ್ ಲಗ್ ರಹೆ ಹೈ, ಇನ್ ಸಬ್ಸೆ ಗಾಂವೋ ಮೇ ರೋಜಗಾರ ಕೆ ನಯೆ ಅವಸರ ಪೈದಾ ಹೋಂಗೆ. ಫಸಲ್ ಅವಶೇಷ್ ಪ್ರಬಂಧನ್ ಯೋಜನೆಯ ಉದ್ದೇಶವು ಪರಿಸರವನ್ನು ವಾಯುಮಾಲಿನ್ಯದಿಂದ ಮುಕ್ತಗೊಳಿಸಲು ಮತ್ತು ಫಸಲು ಅವಶೇಷವನ್ನು ಸುಡುವುದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ರಕ್ಷಿಸುವುದಾಗಿದೆ. ಈ ಯೋಜನೆಯ ಮೂಲಕ ಕೃಷಿಕರಿಗೆ ಸೂಪರ್ ಸ್ಟ್ರಾ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಹ್ಯಾಪಿ ಸೀಡರ್, ಸೂಪರ್ ಸೀಡರ್, ಸ್ಮಾರ್ಟ್ ಸೀಡರ್, ಜೀರೋ ಟಿಲ್ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್, ಮಲ್ಚರ್, ಪ್ಯಾಡಿ ಸ್ಟ್ರಾ ಚಾಪರ್ ಮತ್ತು ಇತರ ಯಂತ್ರೋಪಕರಣಗಳು ದೊರೆಯುವಂತಾಗಿದೆ. ಇವುಗಳ ಉಪಯೋಗದಿಂದ ಕೃಷಿ ಕೇವಲ ಸುಲಭ ಮಾತ್ರ ಆಗುತ್ತಿಲ್ಲ, ಆದರೆ ಕೃಷಿಕರ ಆದಾಯದ ಮೇಲೂ ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ. ಫಸಲಿನ ಅವಶೇಷಗಳ ಉಪಯೋಗ ಕಾಗದ ತಯಾರಿಕೆಯಲ್ಲಿ, ಅಣಬೆ ಉತ್ಪಾದನೆಯಲ್ಲಿ, ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ ಮತ್ತು ಇಂಧನದ ಉತ್ಪಾದನೆಯಲ್ಲಿಯೂ ಆಗುತ್ತಿದೆ. ಧಾನ್ಯಗಳ ಅವಶೇಷಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುವ ಉದ್ದೇಶದಿಂದ ಫಲಾನುಭವಿ ಅಂದರೆ ಕೃಷಿಕ, ಸಾಧಾರಣ ರೈತ, ಗ್ರಾಮೀಣ ಉದ್ಯಮಿ ಕೃಷಿಕರ ಸಹಕಾರಿ ಸಮಿತಿಗಳು, ಕೃಷಿ ಉತ್ಪಾದಕ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಪಂಚಾಯಿತಿಗಳು ಕೂಡ ಶ್ರಮಿಸುತ್ತಿವೆ ಮತ್ತು ಧಾನ್ಯಗಳ ಅವಶೇಷಗಳನ್ನು ಉಪಯೋಗಿಸುವಂತಹ ಉದ್ಯೋಗದ ದ್ವಿಪಕ್ಷೀಯ ಕರಾರಿನ ಮೂಲಕ ಧಾನ್ಯಗಳ ಅವಶೇಷಗಳ ಸರಬರಾಜು ಸರಪಳಿಗಾಗಿ ತಾಂತ್ರಿಕ, ವಾಣಿಜ್ಯ ಮತ್ತು ಪ್ರಾಯೋಗಿಕ ಸಂಸ್ಥೆಯನ್ನು ಪ್ರಾಯೋಗಿಕವಾಗಿ ಸ್ಥಾಪಿಸುವ ಚಿಂತನೆಯನ್ನು ಮಾಡಿದೆ. ಸರ್ಕಾರವು ಆಯೋಜಿಸಿದ ಯೋಜನೆಯ ಪ್ರಸ್ತಾವನೆಯು 1.5 ಕೋಟಿ ರೂಪಾಯಿ ದುಬಾರಿ ಬೆಲೆಯ ಯಂತ್ರಗಳನ್ನು ಕೊಳ್ಳಲು ಶೇಕಡ 65ರ ದರದಂತೆ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತಿದೆ. ಈ ಪರಿ ಯೋಜನೆಯ ಪ್ರಾಥಮಿಕ ಅಂದರೆ ಪ್ರಮೋಟರ್ ರೂಪದಲ್ಲಿ ಪ್ರಯೋಜನ ಪಡೆಯಲು ಉತ್ತೇಜಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಶೇಕಡ 25ರಷ್ಟು ವಂತಿಕೆ ನೀಡಬೇಕಾಗುತ್ತದೆ ಮತ್ತು ಬಾಕಿ ಶೇಕಡ 10% ಫಲಾನುಭವಿ ಅಂದರೆ ಎಗ್ರಿಗೇಟರ್ ನೀಡಬೇಕಾಗುತ್ತದೆ. ಫಸಲ್ ಅವಶೇಷ ಪ್ರಬಂಧನ್ ಯಂತ್ರ ಖರೀದಿಸಲು ಶೇಕಡ 50% ಸಬ್ಸಿಡಿಯನ್ನು ಯಾವ ರೈತರು ತಾವೇ ತಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುತ್ತಾರೋ ಅವರಿಗೂ ಅಂದರೆ ವೈಯಕ್ತಿಕ ರೈತರಿಗೆ ಶೇಕಡ 80% ಸಬ್ಸಿಡಿಯು, ರೈತ ಉತ್ಪಾದಕ ಸಂಘಗಳಿಗೂ ಮತ್ತು 5 ಪಂಚಾಯಿತಿಗಳ ಸಹಕಾರಿ ಸಮಿತಿಗಳಿಗೂ ಹಾಗೂ ಕಳೆದ 5 ವರ್ಷಗಳಲ್ಲಿ ರೈತರಿಗೆ 3,138 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಸಬ್ಸಿಡಿಯನ್ನು, ಯಂತ್ರೋಪಕರಣಗಳನ್ನು ಕೊಳ್ಳುವಲ್ಲಿ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವೇಗ ವಿಧಾನಗಳಿಗೂ ಮಂಜೂರು ಮಾಡಲಾಗಿದೆ. ಫಲಾನುಭವಿ ರೈತರೊಬ್ಬರು ಹೀಗೆಂದಿದ್ದಾರೆ. ಮಿತ್ರ 8-10 ಜನರನ್ನ ಒಟ್ಟುಗೂಡಿಸಿಕೊಂಡು ತನ್ನದೇ ಆದ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನು ರಚಿಸುತ್ತಾನೆ. ಈ ಗ್ರೂಪಿನವ್ರಿಗೆ ಸರ್ಕಾರವು 80% ಸಬ್ಸಿಡಿಯಲ್ಲಿ ಯಂತ್ರೋಪಕರಣಗಳನ್ನು ನೀಡಿದೆ. ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥಾನವು ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಈ ಸಂಸ್ಥೆಯು ತಯಾರಿಸಿದ ಹೊಸ ಬಯೋಡಿಕಂಪೋಸರ್ ಒಂದು ಸಣ್ಣ ಕ್ಯಾಪ್ಸುಲ್ ಬೆಳೆ ಅವಶೇಷವನ್ನು ಲಾಭದಾಯಕವಾದ ಗೊಬ್ಬರವಾಗಿ ಪರಿವರ್ತಿಸುವುದು. ಫಲಾನುಭವಿ ರೈತರೊಬ್ಬರು ಹೀಗೆಂದಿದ್ದಾರೆ. ಇವತ್ತು ಈ ಆಧುನಿಕ ಕೃಷಿ ಯಂತ್ರದಿಂದ ರೈತನು ಫಸಲು ಅವಶೇಷವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಮಾರುವುದರಿಂದ ಅವನ ಆದಾಯವೂ ಹೆಚ್ಚಿದೆ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿದಂತಾಗಿದೆ. ಸರ್ಕಾರವು ಫಸಲ್ ಅವಶೇಷ ಪ್ರಬಂಧನ್ ಅನ್ನು ಉಪಯೋಗಿಸಿ ಪೂರ್ಣ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 5 ವರ್ಷ ಈ ಯೋಜನೆಗಾಗಿ ಪಂಜಾಬ್ ರಾಜ್ಯಕ್ಕೆ 1,426 ಕೋಟಿ, ಹರಿಯಾಣಕ್ಕೆ 916 ಕೋಟಿ, ಉತ್ತರ ಪ್ರದೇಶಕ್ಕೆ 713 ಕೋಟಿ ಮತ್ತು ರಾಷ್ಟ್ರ ರಾಜಧಾನಿ ದೆಹಲಿಗೆ 6 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕ ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ರೈತರಿಗೆ ಮಾಹಿತಿ ಶಿಕ್ಷಣ ಮತ್ತು ಪ್ರದರ್ಶನವನ್ನು ನೀಡುವ ನಿಟ್ಟಿನಲ್ಲಿ 75 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಅನುದಾನ ನೀಡಲಾಗಿದೆ. ಪ್ರಮುಖವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯವು ಈ ಪದ್ಧತಿಯನ್ನು ಇನ್ನೂ ಹೆಚ್ಚು ಸೂಕ್ಷ್ಮ ರೀತಿಯಲ್ಲಿ ನಡೆಯುವಂತೆ ಮಾಡಲು ಒಂದು ಮಲ್ಟಿ ಲ್ಯಾಂಗ್ವೇಜ್ ಮೊಬೈಲ್ ಆಪ್ ಅನ್ನು ಕೂಡ ತಯಾರಿಸಿದ್ದಾರೆ. ಅದಕ್ಕೆ ಫಾರ್ಮ್ಸ್ FARMS ಅಂದರೆ ಫಾರ್ಮ್ ಮೆಷಿನರಿ ಸೊಲ್ಯೂಷನ್ಸ್ ಆಪ್ ಎಂಬ ನಾಮಕರಣವನ್ನು ಮಾಡಲಾಗಿದೆ. ರೈತರ ವ್ಯವಸಾಯ ಭೂಮಿಯನ್ನು ಮಾಲಿನ್ಯ ಮಾಡುವಂತಹ ಹಾನಿಕಾರಕ ಹೊಗೆಯನ್ನು ಉಗುಳುವಂತಹ ಪರಿಸರ ಇರುವುದಿಲ್ಲ. ಸ್ವಚ್ಛವಾದ ಪರಿಸರ ಮತ್ತು ರೈತರ ಆರ್ಥಿಕ ವಿಕಾಸವನ್ನು ಕಾಣುವಂತಹ ದಿನಗಳು ದೂರವಿಲ್ಲ. ಆರೋಗ್ಯಪೂರ್ಣ ಕೃಷಿ, ಸ್ವಚ್ಛ ಪರಿಸರ ಮತ್ತು ಒಳ್ಳೆಯ ಆರೋಗ್ಯಪೂರ್ಣ ಸಂಕಲ್ಪಗಳನ್ನು ಸಂಪೂರ್ಣ ಬದ್ಧತೆಯೊಂದಿಗೆ ನಿರಂತರ ಫಸಲ್ ಅವಶೇಷ ಪ್ರಬಂಧನ್ ಯೋಜನೆಯ ಶ್ರೇಷ್ಠ ನೇತೃತ್ವವನ್ನು ವಹಿಸಿದೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಯಿಂದ 22,800 ರೂಪಾಯಿಗಳು, ಅರೇಬಿಕಾ ಚೆರಿ 12,300 ರೂಪಾಯಿಯಿಂದ 13,200 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಯಿಂದ 19,600 ರೂಪಾಯಿಗಳು, ರೊಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,650 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗದಲ್ಲಿ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಡಾಕ್ಟರ್ ಪುಷ್ಪಾ ಕೆ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸೇವಾ ಮಾಹಿತಿ ನಾಪೋಕ್ಲು ಕೋಕೇರಿ ಕಾರಳನ ಆಲಚಂಡ ಹರೀಶಯಂಗ ಇಂದು ಮರಣಪಟ್ಟಿತು. 37 ಬೈತ್ರ ಆಲಚಂಡ ಹರೀಶಯಂಗಡ ಆಕಿರಿ ಕಾರ್ಯ ನಾಳೆ ಮಜಂತ್ರ ಉಳಲು ಅಂಡ ಸ್ವಂತ ಮನೆಯಲ್ಲಿ ನಡಪ. ಮೂಲತಃ ಹೆರವನಾಡು ಗ್ರಾಮದ ಬೆಂಗಳೂರಿನಲ್ಲಿ ವಾಸವಿದ್ದ ಕಲ್ಲಂಬಿ ಮನೆಯ ಪಟ್ಟೆದಾರ ಗಣಪತಿಯವರು ಇಂದು ಸಂಜೆ 4:15 ನಿಧನರಾದರು. 84 ವರ್ಷ ಪ್ರಾಯದ ಕಲ್ಲಂಬಿ ಗಣಪತಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 9:00 ಬೆಂಗಳೂರಿನ ಹೆಬ್ಬಾಳ ಚಿತಾಗಾರದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪನೆ ವಿವರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೂಲಕ 48 ಜಾಸ್ತಿ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ನಡೀತಾ ಇದ್ದು ಇವುಗಳ ಬಗ್ಗೆ ಪ್ರತಿಯೊಬ್ಬರಲ್ಲೂ ಸಹ ಜಾಗೃತಿ ಬೇಕು. ಇದರಲ್ಲಿ ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ ಹೊಗೆ ಸೊಪ್ಪನ ಮುಕ್ತಗೊಳಿಸುವಲ್ಲಿ ಜಾಸ್ತಿ ಜಾಗೃತಿನ ಮೂಡಿಸಲಾಗುತ್ತು. ಸರ್ಕಾರದ ಗುರಿಯಂಗೆ ಎಲ್ಲೆಡೆ ಆರೋಗ್ಯ ಎಲ್ಲರಿಗೂ ಆರೋಗ್ಯ ತಿಳುವ ಆರೋಗ್ಯ ಸೇವೆ ಕೊಡುವಲ್ಲಿ ಶ್ರಮನ ವಹಿಸೋಳತೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಅಧಿಕಾರಿಯಾದ ಡಾಕ್ಟರ್ ಸತೀಶ್ ಕುಮಾರ್ ಹೇಳಿಳು. ಮಾನವೀಯ ಸ್ನೇಹಿತರ ಒಕ್ಕೂಟದ ವತಿಯಿಂದ ಇಂದು ಮಡಿಕೇರಿ ಅಂಬೇಡ್ಕರ್ ಭವನದಲ್ಲಿ ಒಕ್ಕೂಟದ ವಕ್ತಾರರಾದ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರುಣ್ಯ ಕಾರ್ಬಾರ್ ನಡೆದು ಇದರಲ್ಲಿ ಆಹಾರ ಕಿಟ್, ಅನಾರೋಗ್ಯಕ್ಕೆ ಚಿಕಿತ್ಸೆಗೆ ಸಹಾಯ, ಇದರೊಟ್ಟಿಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯನ ಮಾಡಲಾಯಿತು. ಕೊಡಗು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ ತಾಲೂಕು ಭಾಗಮಂಡಲ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಕೂಡುಕೂಟಲ್ಲಿ ದಿವಂಗತ ಡಾಕ್ಟರ್ ಇರುವಾಯಿಲು ರಘುರಾಮ ಅಸ್ತ್ರಣ್ಣ ಮತ್ತು ಲೀಲಾ ಅಸ್ತ್ರಣ್ಣ ದತ್ತಿನಿಧಿ ಉಪನ್ಯಾಸ ಕಾರ್ಯಕ್ರಮ ಮತ್ತು ಗೌರವ ಸಮರ್ಪಣೆ ಜ್ಞಾನೋದಯ ಶಾಲೆ ಕೋರಂಗಾಲಲ್ಲಿ ನಾಳೆ 10:00 ನಡೆದಿದೆ. ತಲಕಾವೇರಿನ ದೇವಸ್ಥಾನದಲ್ಲಿ ಸ್ವಚ್ಛತಾ ಕೆಲಸದ ಪ್ರಯುಕ್ತ 22 ಮಧ್ಯಾಹ್ನ 2 ಮೇಲೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ. ಸಾರ್ವಜನಿಕ ಭಕ್ತಾದಿಗ ಸಹಕರಿಸುವಂಗೆ ಕಾರ್ಯನಿರ್ವಹಣಾಧಿಕಾರಿಯು ಪ್ರಕಟಣೆ ತಿಳಿಸಿದರು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ತರಬೇತಿ ಕೇಂದ್ರದ ವತಿಯಿಂದ ಮಡಿಕೇರಿನ ಗುಡೆಗಳ ಕ್ರೀಡಾ ಹಾಸ್ಟೆಲ್ಗೆ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ 1 ಹೊತ್ತರೆ 9:00 ರೇಸ್ಕೋಸ್ ರಸ್ತೆ ಸಾಯಿ ಹಾಕಿ ಟರ್ಫ್ ಮೈದಲ್ಲಿ ನಡೆದಿದೆ. 12-18 ವರ್ಷದೊಳಗಿನವು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಕು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಸಾಯಿ ತರಬೇತಿ ಕೇಂದ್ರದ ಆಡಳಿತಾಧಿಕಾರಿ ಅವರನ್ನು ಸಂಪರ್ಕಿಸಕು. 2024-25 ಸಾಲಿ ಶ್ರೀಶಕ್ತಿ ಯೋಜನೆಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ ಶ್ರೀಶಕ್ತಿ ಗುಂಪುಗಳಿಗೆ ಹಾಗೆ ತಾಲೂಕು ಒಕ್ಕೂಟಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಪ್ರಶಸ್ತಿ ನೀಡಿ ಗೌರವಿಸಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 22 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ. ಕೊಡಗು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ 6 ಗ್ರಾಮ ಆಡಳಿತ ಹುದ್ದೆಗಳ ತುಂಬಿಕೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಜಾಸ್ತಿ ಅಂಕ ಪಡೆದ ಅರ್ಹ ಅಭ್ಯರ್ಥಿಗಳನ್ನು 1:1 ಅನುಪಾತದಲ್ಲಿ ಆಯ್ಕೆ ಪಟ್ಟಿನ ಪ್ರಕಟಿಸಲಾಗುತ್ತಿದೆ ಜಿಲ್ಲಾಧಿಕಾರಿಯು ತಿಳಿಸಿದರು. ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಂಚೆ ಜೀವ ವಿಮೆನ ನೇರ ಏಜೆಂಟಿಗೆ 22 ಹೊತ್ತರೆ 10:00 ನೇರ ಸಂದರ್ಶನ ನಡೆದಿದೆ. ಆಸಕ್ತಿ ಇರುವ ಅರ್ಜಿ ಹಾಕಿಕ್ಕು. ಜಾಸ್ತಿ ಮಾಹಿತಿಗೆ ಕೊಡಗು ಅಂಚೆ ವಿಭಾಗೀಯ ಕಚೇರಿನ ಅಂಚೆ ಅಧೀಕ್ಷಕರನ್ನು ಸಂಪರ್ಕಿಸಕು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೂಡುಕೂಟಲಿ ಹಿರಿಯ ನಾಗರಿಕರಿಗೆ ಪುಕ್ಕಟ್ಟೆ ಕಣ್ಣು ತಪಾಸಣಾ ಶಿಬಿರ ನಡೆದಿದೆ. ನಾಳೆ ಸೋಮರ್ಪೇಟೆ ಆರೋಗ್ಯ ಕೇಂದ್ರ, 21 ಕುಶಾಲನಗರ, 22 ಪೊನ್ನಂಪೇಟೆ, 23 ವಿರಾಜಪೇಟೆ, 24 ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪುಕ್ಕಟ್ಟೆ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ. ನ್ಯಾಷನಲ್ ಇಂಟಿಗ್ರೇಸ್ ಮೆಡಿಕಲ್ ಅಸೋಸಿಯೇಷನ್ ಕೊಡಗು ಜಿಲ್ಲಾ ಮಹಿಳಾ ಘಟಕದ ಇನ್ನರ್ ವೀಲ್ ಕ್ಲಬ್ನ ಸಹಯೋಗದಲ್ಲಿ 21 ಬಲ್ಲಮೋಟಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಹೆಂಗಸರ ಕಾಯಿಲೆಗೆ ಹಾಗೆ ಕಣ್ಣಿನ ತಪಾಸಣೆಗೆ ಪುಕ್ಕಟೆ ಶಿಬಿರ ಅಂದೇ ಹೋತಾರೆ 9:30 2:00 ನಡೆದಿದೆ. ಸಾರ್ವಜನಿಕರು ಇದರ ಉಪಯೋಗನ ಪಡ್ಕೊಳ್ಳುವಂಗೆ ಪ್ರಕಟಣೆ ತಿಳಿಸಿದಳು. ಕಾರ್ಮಿಕ ಇಲಾಖೆ ವತಿಯಿಂದ ಅಸಂಘಟಿತ ಕಟ್ಟಡ ಕಾರ್ಮಿಕರಿಗೆ ಹಲವು ಯೋಜನೆಗಳನ್ನು ಸರ್ಕಾರ ಜಾರಿಗೊಳಿಸಿಟ್ಟು ಇದನ್ನು ಬಳಸ್ಕೊಳ್ಳುವಂಗೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಯು ತಿಳಿಸಿದಳು. ರಾಷ್ಟೀಯ ಆಯುಷ್ ಅಭಿಯಾನ ಯೋಜನೆಯಡಿಯಲ್ಲಿ ಕೊಡಗು ಜಿಲ್ಲಾ ಆಯುಷ್ ಇಲಾಖೆಯಲ್ಲಿ ಆಯುಷ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಕಮ್ಯುನಿಟಿ ಹೆಲ್ತ್ ಹುದ್ದೆಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 31 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಆಯುಷ್ ಅಧಿಕಾರಿಯವರನ್ನು ಸಂಪರ್ಕಿಸಕು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ 21 ಹೊತ್ತರೆ 11:00 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ.

ದಕ್ಷಿಣ ಕೊಡಗರ ಹುದಿಕೇರಿಲು ಇದೇ ಏಪ್ರಿಲ್ ಪಿಂಜ ಮೇ ತಿಂಗತ್ ನಡಪ 23ನೇ ಕಾಲತ್ರ ಕೊಡವ ಕ್ರಿಕೆಟ್ ಕಳಿಕೂಟ ಚಕ್ಕೆರೆ ಕಪ್ ಕ್ರಿಕೆಟ್ ಕಳಿಕೂಟತ್ರ ಲೋಗೋತ್ನ ಹುದಿಕೇರಿ ಕೊಡವ ಸಮಾಜತ್ ಇಂದು ಬಳಿ ಪಡ್ತಚಿ. ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರ ಪಿಂಜ ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿಕುಟಿರ ಎಸ್ ಪೊನ್ನಣ್ಣ ಎಂಗ ಲೋಗೋ ಬಿಡುಗಡೆ ಮಾಡಿಸಿ. ರಾಜ್ಯ ವಿದ್ಯುತ್ ಇಲಾಖೆಯ ಮುಖ್ಯ ಅಧಿಕಾರಿ ತೀತಿರ ರೋಷನ್ ಅಪ್ಪಚ್ಚು, ಕೊಡವ ಕ್ರಿಕೆಟ್ ಅಕಾಡೆಮಿರ ಅಧ್ಯಕ್ಷ ಕೀತಿ ಎಂಡ ಕಾರ್ಸನ್ ಕಾರ್ಯಪ್ಪ, ಚಕ್ಕೆರೆ ಕ್ರಿಕೆಟ್ ಕಪ್ ನಮೇರ ಅಧ್ಯಕ್ಷ ಚಕ್ಕೆರೆ ಚಂದ್ರಪ್ರಕಾಶ್ ಕೂಡನಕ್ಕೆ ಮುಖ್ಯಭಟ್ಟವು ಹಾಜರಿಂಜತ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜ ತೋಟಗಾರಿಕೆ ಇಲಾಖೆ ಎಂಗಡು ಕೂಡುಕೂಟತ್ ಪೂಪಣ್ಣ ಪ್ರದರ್ಶನ ಇದೇ 24-27 ನಗರತರ ರಾಜಸೀಟ್ ಉದ್ಯಾನವನ ಪಿಂಜ ಗಾಂಧಿ ಪರ್ಬುಲ್ ನಡಪ. ಪೂಪಣ್ಣ ಪ್ರದರ್ಶನ ಹತ್ರ ಮೊಳಿಯಿಡೋ ಕಾರ್ಬಾರ್ ಇದೇ 24 ಮಜಾನ 3 ನಡಪ. ಚೆರೆ ನೀರಾವರಿ, ವಿಜ್ಞಾನ ಪಿಂಜ, ತಂತ್ರಜ್ಞಾನ ಪಿಂಜ, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಎನ್ಎಸ್ ಬೋಸರಾಜು, ತೋಟಗಾರಿಕೆ ಗಣಿ ಪಿಂಜ, ಭೂವಿಜ್ಞಾನ ಸಚಿವಂಗಳಾನ ಎಸ್ಎಸ್ ಮಲ್ಲಿಕಾರ್ಜುನ್, ಶಾಸಕಂಗಳಾನ ಡಾಕ್ಟರ್ ಮಂತರಗೌಡ, ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರ ಪಿಂಜ ವಿರಾಜಪೇಟೆ ಕ್ಷೇತ್ರ ಶಾಸಕಂಗಳನ್ನ ಅಜ್ಜಿಕುಟಿರ ಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪಿಂಜ ಮುಖ್ಯಪಟ್ಟವು ಕೂಡಿಯಾಡುವ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಭಾಗಮಂಡಲ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಇಂಗಡ ಕೂಡುಕೂಟತ್ ತಂಡರಿತ 24-25 ಸಾಲ್ರ ದಿವಂಗತ ಡಾಕ್ಟರ್ ಇರುವೈಲು ರಘುರಾಮ ಆಸರಣ ಪಿಂಜ, ಶ್ರೀಮತಿ ಲೀಲಾ ಆಸರಣ ದತ್ತಿನಿಧಿ ಉಪ